50 languages. 34. 34. في القطار. ರೈಲಿನೊಳಗೆ. هل هذا هو القطار إلى برلين؟ ಇದು ಬರ್ಲಿನ್ಗೆ ಹೋಗುವ ರೈಲೇ? متى ينطلق القطار؟ ರೈಲು ಯಾವಾಗ ಹೊರಡುತ್ತದೆ? متى يصل القطار إلى برلين؟ ರೈಲು ಬರ್ಲಿನ್ ಅನ್ನು ಎಷ್ಟು ಹೊತ್ತಿಗೆ ತಲುಪುತ್ತದೆ? أتسمح لي بالمرور؟ ಕ್ಷಮಿಸಿ, ನಾನು ಹಾದು ಹೋಗಬಹುದೇ? أظن أن هذا مقعدي. ಇದು ನನ್ನ ಸ್ಥಳ ಎಂದು ಭಾವಿಸುತ್ತೇನೆ. أظن أنك تجلس على مقعدي. ನೀವು ನನ್ನ ಸ್ಥಳದಲ್ಲಿ ಕುಳಿತುಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. أين عربة النوم؟ ಸ್ಲೀಪರ್ ಎಲ್ಲಿದೆ? عربة النوم في آخر القطار. ಸ್ಲೀಪರ್ ರೈಲಿನ ಕೊನೆಯಲ್ಲಿದೆ. وأين عربة الطعام؟ في المقدمة. ಊಟದ ಡಬ್ಬಿ ಎಲ್ಲಿದೆ? ರೈಲಿನ ಮುಂಭಾಗದಲ್ಲಿ. أيمكنني النوم في السرير الأسفل؟ ನಾನು ಇಲ್ಲಿ ಕೆಳಗಡೆ ಮಲಗಬಹುದೇ? أيمكن النوم في السرير الأوسط؟ ನಾನು ಇಲ್ಲಿ ಮಧ್ಯದಲ್ಲಿ ಮಲಗಬಹುದೇ? أيمكنني النوم في السرير العلوي؟ ನಾನು ಇಲ್ಲಿ ಮೇಲುಗಡೆ ಮಲಗಬಹುದೇ? متى نصل إلى الحدود؟ ನಾವು ಯಾವಾಗ ಗಡಿಯನ್ನು ತಲುಪುತ್ತೇವೆ? كم تستغرق الرحلة إلى برلين؟ برلين ವರೆಗಿನ ಪ್ರಯಾಣಕ್ಕೆ ಎಷ್ಟು ಸಮಯ ಬೇಕು? هل سيتأخر القطار؟ ರೈಲು ತಡವಾಗಿ ಓಡುತ್ತಿದೆಯೇ؟ هل لديك شيء للقراءة؟ ನಿಮ್ಮ ಬಳಿ ಓದಲು ಏನಾದರೂ ಇದೆಯೇ؟ هل يمكن الحصول هنا على طعام وشراب؟ ಇಲ್ಲಿ ತಿನ್ನಲು ಮತ್ತು ಕುಡಿಯಲು ಏನಾದರೂ ದೊರೆಯುತ್ತದೆಯೇ؟ أيمكنك إيقاظي في 7 صباحا؟ ದಯವಿಟ್ಟು ನನ್ನನ್ನು ಬೆಳಗ್ಗೆ 7 ಗಂಟೆಗೆ ಎಬ್ಬಿಸುವಿರಾ؟